हर घर तिरंगा अभियान का आह्वान किया है। मेरा आप सभी से अनुरोध है, इस अभियान को सफल बनाएं, अपने घरों में, संस्थानों में और सभी स्थानों पर राष्ट्रीय ध्वज को फहराएं। मेरा आप सब से यह भी आग्रह रहेगा कि जब हम राष्ट्रीय ध्वज को ध्वजारोहित कर रहे हैं, उस समय राष्ट्रीय ध्वज के सम्मान का हम पूरा पूरा ख्याल रखें। आप सबको बहुत बहुत शुभकामनाएं, बहुत बहुत बधाई, भारत माता की जय। ಇದುವರೆಗೆ ಹರ್ ಘರ್ ತಿರಂಗಾ ಆಂದೋಲನ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಸಚಿವರಾದ ನರೇಂದ್ರ ಸಿಂಗ್ ತೋಮರ್ ಅವರಿಂದ ಸಂದೇಶವನ್ನ ಕೇಳಿದಿರಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ಲಿಂಗಸೂರು ತಾಲೂಕಿನ ಚಿಕ್ಕ ಹೆಸೂರು ಗ್ರಾಮದ ರೈತರಾದ ಚಂದ್ರಕಾಂತ ನಾಡಗೌಡ ಅವರ ಸೂರ್ಯಕಾಂತಿ ಬೇಸಾಯದ ಅನುಭವಗಳನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಲಿಂಗಸೂರು ತಾಲೂಕು ಚಿಕ್ಕ ಹೆಸರೂರು ಗ್ರಾಮದ ಚಂದ್ರಕಾಂತ ನಾಡಗೌಡರು. ಇವರು ಪ್ರತಿ ವರ್ಷನೂ ವಿಶೇಷವಾಗಿ ತೊಗರಿ ಮತ್ತು ಸೂರ್ಯಕಾಂತಿ ಬೆಳೆಯನ್ನ ಮುಂಗಾರು ಹಂಗಾಮಿನಲ್ಲಿ ಬೆಳೀತಾ ಇರ್ತಾರೆ. ಒಳ್ಳೆ ಒಂದು ಒಣಬೇಸಾಯದಲ್ಲಿ ಒಳ್ಳೆ ಇಳುವರಿಯನ್ನ ಪಡಿತಾ ಇರ್ತಾರೆ. ಸೂರ್ಯಕಾಂತಿ ಮತ್ತು ತೊಗರಿಯಲ್ಲಿ ವಿಶೇಷವಾಗಿ ಹೆಚ್ಚಿನ ಇಳುವರಿ ಬರಬೇಕಾಗಿತ್ತಂದ್ರೆ ಯಾವ ರೀತಿ ಇಲ್ಲಿ ಬಿತ್ತನೆ ಇರಬಹುದು ಅಥವಾ ಬೇಸಾಯ ಕ್ರಮಗಳಿರಬಹುದು ಅಥವಾ ಏನು ಒಂದು ಮುನ್ನೆಚ್ಚರಿಕೆಯನ್ನ ತಗೊಂಡು ಬೇಸಾಯನ್ನ ಮಾಡಬೇಕಾಗತ್ತೆ ವಿಶೇಷವಾಗಿ ಸೂರ್ಯಕಾಂತಿ ಬೆಳೆಯಲ್ಲಿ ಅಂತಕ್ಕಂಥ ವಿಚಾರವನ್ನ ಇವತ್ತಿನ ನಮ್ಮ ರೈತರೊಂದಿಗೆ ಚಂದ್ರಕಾಂತ್ ನಾಡಗೋಡ್ ಅವರು ಹಂಚ್ಕೋತಾ ಇದಾರೆ. ಚಂದ್ರಕಾಂತ್ ಅವರೇ, ತಾವು ಹೇಳಿ, ಈ ಸಲ ನಿಮ್ಮ ಭಾಗದಲ್ಲಿ ಸೂರ್ಯಕಾಂತಿ ಮತ್ತು ತೊಗರಿ ಬೆಳೆಗಳು ಹೇಗಿದ್ದಾವೆ? ಸರ್, ನಮ್ಮಲ್ಲಿ ಸೂರ್ಯಕಾಂತಿ ಈ ವರ್ಷ ಮೇ ತಿಂಗಳ 3ನೇ ವಾರದಲ್ಲಿ ಏನು ಜಡಿ ಮಳೆ ಆಯ್ತು ಸರ್, ಆ ಜಡಿ ಮಳೆ ಆದದ್ದ ಒಂದು ಲಾಭ ತಗೊಂಡು ರೈತರು ಬಿತ್ತನೆ ಮಾಡಿದರು ಸರ್. ಇವತ್ತಿನ ದಿನ ಮೇ ತಿಂಗಳ 3ನೇ ವಾರದಲ್ಲಿ ಮತ್ತು 4ನೇ ವಾರದಲ್ಲಿ ಯಾರ ರೈತರು ಬಿತ್ತನೆ ಮಾಡಿದ್ದಾರೆ ಆ ರೈತರ ಸೂರ್ಯಕಾಂತಿ ಬಂಪರ್ ಬೆಳೆ ಬಂದಿದೆ ಸರ್. ಕಾಲಾನುಸಾರವಾಗಿ ಏನು ಒಂದು ಒಳ್ಳೆ ಮಳೆಗಳಾದವು ಸರ್, ಆ ಒಂದು ಇದರಿಂದ ಮತ್ತು ಹೂ ಬಿಟ್ಟಾಗೂ ಒಂದು ವಾತಾವರಣ ಚೆನ್ನಾಗಿತ್ತು. ಆ ಒಂದು ಕಾರಣದಿಂದ ಮುಂಗಾರಿಯಲ್ಲಿ ಬೇಗನೆ ಯಾರು ಸೂರ್ಯಕಾಂತಿ ಬಿತ್ತಿದ್ದಾರೆ ಅವರು ಸೂರ್ಯಕಾಂತಿ ಮಾತ್ರ 100ಕ್ಕೆ 100ರಷ್ಟು ಒಳ್ಳೆ ಇಳುವರಿ ಬರೋ ನಿರೀಕ್ಷೆ ಇದೆ ಸರ್. ನೀವು ಎಷ್ಟು ಎಕರೆ ಸೂರ್ಯಕಾಂತಿಯನ್ನ ಹಾಕಿದ್ರಿ, ನಿಮ್ಮ ಬೆಳೆ ಹೇಗಿದೆ? ಸರ್, ನಾನು ಮೇ ತಿಂಗಳಲ್ಲಿ ಒಂದು 15 ಎಕರೆ ಬಿತ್ತಿದ್ದೆ ಸರ್. 15 ಎಕರೆಗೂ 15 ಎಕರೆ ಅತ್ಯಂತ ಒಳ್ಳೆ ಇಳುವರಿ ಸರ್ ಇದೆ ಸರ್. ಒಂದು 100 ಕ್ವಿಂಟಲ್ ಒಂದು ಆಗುವಂತ ಒಂದು ನಿರೀಕ್ಷೆ ಇದೆ ಸರ್. ಮತ್ತೆ ಜೂನ್ ತಿಂಗಳಲ್ಲಿನೂ ಒಂದು 20 ಎಕರೆ ಬಿತ್ತಿದ್ದೀವಿ ಸರ್. ಅದು ಜೂನ್ ತಿಂಗಳ ಬಿತ್ತಿದಂತ ಸೂರ್ಯಕಾಂತಿ ಹೂ ಬಿಡುವಾಗ ವಿಪರೀತ ಮಳೆ ಆಯ್ತು ಸರ್. ಹೀಗಾಗಿ ಸ್ವಲ್ಪ ಇಳುವರಿ ಕನಿಷ್ಠ ಆಗ್ಬೋದನ್ನೋ ಒಂದು ಲೆಕ್ಕಾಚಾರ ಇದೆ ಸರ್. ಆದ್ರೂ ಇನ್ನೂ ಒಂದು ಟೈಮ್ ಇದೆ ಸರ್, ಹೂ ಇದೆ, ಅದು ಸಂಪೂರ್ಣ ಕಾಳು ಕಟ್ಟಿದಾಗ ಅದರದ್ದು ಫಲಿತಾಂಶ ಏನನ್ನೋದು ಗೊತ್ತಾಗುತ್ತೆ ಸರ್. ಅಂದ್ರೆ ಮುಖ್ಯವಾಗಿ ಬಿತ್ತುವಾಗ ಚೆನ್ನಾಗಿ ಹಸಿರಬೇಕು ಸೂರ್ಯಕಾಂತಿಗೆ, ಮತ್ತು ಜೊತೆಗೆ ಹೂ ಬಿಡತಕ್ಕಂತ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇರಬೇಕು ಅಂತ ಹೇಳ್ತೀರಿ ಹೂ ಬಿಡುವ ಹಂತದಲ್ಲಿ ಸೂರ್ಯಕಾಂತಿ ಬೆಳೆ? ಸೂರ್ಯಕಾಂತಿಗೆ ಮಾತ್ರ ಸರ್, ನಾವು ರೈತರು ಏನಂತಂದ್ರೆ ಒಂದೇದ್ದು ಒಂದು ಉತ್ತಮವಾದ ನಾವು ಬೀಜನ ಆಯ್ಕೆ ಮಾಡಬೇಕು ಸರ್. ಬೀಜ ಮಾತ್ರ ಅದು ಬಹಳ ಒಂದು ಮಹತ್ವ ಇದೆ. ಅದು ಒಳ್ಳೆ ಒಂದು ನಾವು ಕಂಪನಿ ಬೀಜ ನಮ್ಗೆ ಯಾವ್ದೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ಬೀಜ ಬಿತ್ತುವಂತ ವ್ಯವಸ್ಥೆ ಒಂದು ರೈತ ಮಾಡ್ಕೋಬೇಕು. ಮತ್ತು ರೈತನ ದೈವ ಸರ್ ಅದು. ಹೂವ ಬಿಟ್ಟಾಗ ಅದಕ್ಕೆ ಒಳ್ಳೆ ವಾತಾವರಣ ಇರಬೇಕು, ಅದು ರೈತನ ದೈವ. ಹೌದ್ ಸರ್, ಹೌದ್ ಸರ್. ಆದಷ್ಟು ನಾವು ನನ್ನ ಒಂದು ಅನುಭವದಲ್ಲಿ ಎಷ್ಟು ಮುಂಗಾರಿಯಲ್ಲಿ ಮಳೆ ಬೇಗನೆ ಬೀಳ್ತೈತೋ ಅವಾಗಲೇ ನಾವೊಂದು ನಮ್ಮ ಕೃಷಿ ಜಮೀನನ್ನು ಒಂದು ಬಿತ್ತನೆಗೆ ತಯಾರಿ ಇಟ್ಕೊಂಡಿದ್ವಿ ಅಂದ್ರೆ ಒಂದು ಉತ್ತಮ ಮಳೆ ಆದಾಗ ಬಿತ್ತುವುದು ಬಹಳಷ್ಟು ಒಳ್ಳೇದಂತ ನನ್ನ ಅಭಿಪ್ರಾಯ ಸರ್. ಈಗ ಒಂದೇ ಮಳೆ ಆದಾಗ ಅಂದ್ರೆ ಅರ್ಧ ಬರ್ಧ ಹಸಿ ಆಗಿರುತ್ತೆ, ಬಿತ್ತ ಬೇಡ ಅಂತ ಹೇಳ್ತಿರ್ತಾರೆ. ಆದ್ರೆ ಸರ್ ಒಳ್ಳೆ ಹಸಿ ಆಗ್ಬೇಕು ಸರ್, ತೇವಾಂಶ ನಾಟಿಗೆ ಬರುವಷ್ಟು ಇದ್ರೆ ಮಾತ್ರ ರೈತ ಬಿತ್ತನೆಗೆ ಹೋಗ್ಬೇಕು ಸರ್. ಈಗ ನಮ್ಮಲ್ಲಿ ಏನಾಗುತ್ತೆ ಸರ್, ನಮ್ ಚಿಕ್ಕೇಶ್ವರ ಸುತ್ತಮುತ್ತಲ ಜಮೀನ್ ಏನಿದೆ ನಮ್ದು ಕೆಂಪು ಜಮೀನ್ ಸರ್. ಹೌದೌದು, ನಮಗ್ ಒಂದೇ ತಾಸು ಮಳೆ ಆದ್ರೆ ಸಂಪೂರ್ಣ ಹಸಿ ಆಗ್ಬಿಡುತ್ತೆ ಸರ್. ಇಲ್ಲಿ ಭೂಮಿ ನಮ್ದು ಹಿಂಗಿದೆ ಸರ್, ಕಲ್ಲು ಭೂಮಿ ಅಲ್ಲ ಸರ್ ಇದು. ಈಗ ಇಲ್ಲಿ ಪಕ್ಕದಲ್ಲಿ ನಾವು ಸರ್ಜಾಪುರ್ ಮತ್ತು ಕುಪ್ಪೆಗುಡ್ಡ ಅಂತ ಹೋಗ್ತೀವಿ, ಅವ್ರಿಗೆ ಎರಡು ದಿನ ಮಳೆ ಆದ್ರೂ ಹಸಿ ಆಗಂಗಿಲ್ಲ ಸರ್, ಬಿರುಸು ನೆಲ್ಗಳು. ಆ ಗ್ರಾಮದ ಒಂದು ಮಣ್ಣಿನ ಏನ ಅವ್ರ ವೈವಿಧ್ಯತೆ ಇರ್ತೈತಿ, ಬಟ್ ನಮ್ಮ ಜಮೀನೇ ಸಂಪೂರ್ಣ ಹಸಿ ಆಗಿದೆ ಅಂತೇಳಿ ರೈತನಿಗೆ ಅನಿಸಿದಾಗ ಮಾತ್ರ ಬಿತ್ತೋದನ್ನ ಬಿಡಬಾರ್ದು ಸರ್, ಬಿತ್ ಬಿಡ್ಬೇಕು ರೈತ. ನೀವು ಮೇ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರಲ್ಲ, ಮೇ ತಿಂಗಳಲ್ಲಿ? ಹೌದ್ ಸರ್, ಮೇ ತಿಂಗಳ 21ನೇ ತಾರೀಕು ನಾನು ಬಿತ್ತನೆ ಮಾಡಿದ್ದೀನಿ ಸರ್, 21 ಮತ್ತು 22 ಸರ್. ಹೇಗೆ ಸೂರ್ಯಕಾಂತಿ ತಮ್ದು ಒಳ್ಳೆ ರೀತಿಯಿಂದ ಇದೆ ಅಂತ ಹೇಳಿದ್ರೆ 15 ಎಕರೆ ಬಂಪರ್ ಬರ್ತಾ ಇದೆ ಅಂತಕ್ಕಂತ ವಿಚಾರ, ಅದಕ್ಕೆಲ್ಲ ಹೇಗೆ ನಾವು ಎಷ್ಟು ಬೀಜ ಉಪಯೋಗ ಮಾಡಿದ್ವಿ, ಒಂದ್ ಎಕರೆಗೆ ಬಿತ್ತುವಾಗ ಏನೇನು ಗೊಬ್ಬರ ಹಾಕಿದ್ವಿ? ನಾನು 4 ಎಕರೆಗೆ 3 ಪ್ಯಾಕೆಟ್ ಅಂತೆ, ಒಂದ್ ಪ್ಯಾಕೆಟ್ 2 ಕೆಜಿ ಇರುತ್ತೆ ಸರ್ ಅದು. 8 ಎಕರೆಗೆ 6 ಕೆಜಿ ಅಂತೆ ಬೀಜನ ಬಿತ್ತನೆ ಮಾಡಿದೀವಿ ಸರ್ ನಾವು. ಟೋಟಲ್ ನಾನು ಒಂದು 15 ಎಕರೆಗೆ ಒಂದು 12 ಪ್ಯಾಕೆಟ್ ವರೆಗೆ ಬಿತ್ತನೆ ಮಾಡಿವಿ ಸರ್. ಮತ್ತು 2 ಸಲ ಅಂತರ ಬೇಸಾಯ ಮಾಡಿದೀವಿ, ಮತ್ತು 2 ಸಲ ಸ್ಪ್ರೇ ಮಾಡಿದೀವಿ ಸರ್. ಅದಕ್ಕೆ ಕೆಲವೊಂದು ಮಳೆ ಸ್ವಲ್ಪ ಮೋಡ ಮುಸುಗಿದ ವಾತಾವರಣ ಮತ್ತು ಮಳೆ ಜಾಸ್ತಿ ಆದಾಗ ಈ ತೊಗರಿಯಲ್ಲಿ ಕಾಯಕೊರಕ ಏನ್ ಬರುತ್ತೆ ಸರ್, ಅದು ಹಸುರುಳ ಡಂಕುಳ ಅಂತೀವಿ ಸರ್ ನಾವು, ಅದೇ ಸೂರ್ಯಕಾಂತಿಗೆ ಬಿದ್ದಿತ್ತು ಸರ್. ಮತ್ತೆ ಇನ್ನೊಂದು ಕೋರಿ ಹುಳ ಅಂತ ಬರುತ್ತೆ ಸರ್, ಅದು ಕೂದಲಿರುತ್ತ ಹುಳಕ್ಕ, ಕೋರಿ ಹುಳಕ್ಕ ನಾವು ಇಲ್ಲಿ ಆರ್ ಎಸ್ ಕೆ ಅಲ್ಲಿ ಒಂದು ಅಭಿಪ್ರಾಯ ತಗೊಂಡು ಕುನಾಲ್ಫಾಸ್ ಅಂತ ಬರುತ್ತೆ ಸರ್. ಮತ್ತು ಈ ಹಸಿರುಳಕ್ಕ ಇಮಾಮ್ಯಾಕ್ಟಿನ್ ಬೆಂಜೆಟ್ ಸರ್, ಅದೇನ್ ಸಾದಾ ಒಂದು ಶಾವಿಗೆ ಇರುತ್ತೆ ಸರ್, ಅದು ಈ ತೊಗರಿಗೆ ಸಿಂಪರಣೆ ಮಾಡೋದನ್ನೇ ಸಿಂಪರಣೆ ಮಾಡಿದ್ವಿ ಸರ್. ಅದರಿಂದ ಇದು ಬೂದಿ ಏನ್ ನಮ್ಮಲ್ಲಿ ಬಂದಿಲ್ಲ ಸರ್, ಬೂದಿ ಬಂದ್ರೆ ಅದಕ್ಕೊಂದು ಅದು ಆಲ್ಟರ್ನೇಟಿವ್ ಫಂಗಿಸೈಡ್ ಅಂತ ಇರುತ್ತೆ ಸರ್, ಅದನ್ನ ಮಾಡಬೇಕಾಗುತ್ತೆ. ಅದು ಮುಂಗಾರಿಗೆ ಬಿತ್ತಿದಂತ ಎಷ್ಟು ಜಲ್ದಿ ನಾವು ಬಿತ್ತೀವಿ ಅವಾಗ ಬೂದಿ ರೋಗ ಇಲ್ಲ ಸರ್, ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಸ್ವಲ್ಪ ಕಾಣ್ತಾ ಇದೆ ಸರ್. ಜೂನ್ 3ನೇ ವಾರ ಹಿಂಗ್ ಬಿತ್ತಾರಲ್ಲ ಸರ್, ಅವ್ ತೇವಾಂಶ ಹೆಚ್ಚಾಗ್ಬಿಟ್ಟೈತೆ ಸರ್, ಈ ವರ್ಷ ವಿಪರೀತ ಮಳೆ ಆಯ್ತಲ್ಲ, ಹೀಗಾಗಿ ತೇವಾಂಶ ಹೆಚ್ಚಾಗಿ ಸ್ವಲ್ಪ ಬೂದಿ ಕಾಣ್ತಾ ಇದೆ ಸರ್. ಅವ್ರು ಬೂದಿ ಕಾಣಂತ ರೈತರು ಹೂವು ಏನು ಒಂದ್ ವೇಳೆ ಬಿಟ್ಟಿದ್ರೆ ಹೂಕ್ ತಟ್ಲಾರ್ದಂಗ ಕೇವಲ ಗಿಡಕ್ಕಷ್ಟೇ ಫಂಗಿಸೈಡ್ ಅನ್ನು ಸಿಂಪರಣೆ ಮಾಡಬೇಕಾಗುತ್ತೆ ಸರ್. ಈಗ ಮುಖ್ಯವಾಗಿ ತಾವು ಬಿತ್ತನೆ ಮಾಡುವಾಗ ಏನು ಚೆನ್ನಾಗಿ ತಿಪ್ಪೆ ಗೊಬ್ಬರ ಮಾಡುವಾಗ ಸರ್, ನಾನು ಕಾಂಪ್ಲೆಕ್ಸ್ ಹಾಕ್ತೀನಿ ಸರ್. ನಾವು ಎತ್ತನೆ ನಮ್ಮಲ್ಲಿ ಅಂದ್ರೆ ದನಗಳು ಬಹಳ ಅದಾವ ಸರ್, ನಾವು ಕೊಟ್ಟಿಗೆ ಗೊಬ್ಬರನ ಉಪಯೋಗ ಮಾಡ್ತೀವಿ ಸರ್, ಸಾಕಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕಿರ್ತೀವಿ ಸರ್ ನಾವು, ಯಾಕಂದ್ರೆ ಬೇಸಿಗೆಯಲ್ಲಿ ಬೆಳೆ ಹೊಡಿಯುವಾಗಲೇ ಅದನ್ನ ಕೊಟ್ಟಿಗೆ ಗೊಬ್ಬರ ಹಾಕಿ ಎಲ್ಲ ಜಮೀನ್ ರೆಡಿ ಮಾಡಿರ್ತೀವಿ ಸರ್. ಬಿತ್ತುವಾಗ 25 ಕೆಜಿ ಅಷ್ಟೇ ನಾವು ಸೂರ್ಯಕಾಂತಿ ಕಾಂಪ್ಲೆಕ್ಸ್ ಮಾತ್ರ ಕೊಡ್ತೀವಿ ಸರ್. ಯೂಸ್ ಮಾಡಿಲ್ಲ ಸರ್ ಎಕರೆಗೆ 25 ಕೆಜಿ ಸರ್, ನಾವು ಒಣ ಬೇಸಾಯ ಅಲ್ಲ ಸರ್ ಇಲ್ಲಿ. ತೊಗರಿಗೆ ಮಾತ್ರ ಡಿ ಎ ಪಿ ಯೂಸ್ ಮಾಡ್ತೀವಿ ಸರ್, ಸೂರ್ಯಕಾಂತಿಗೆ ಮಾತ್ರ ಕಾಂಪ್ಲೆಕ್ಸ್ ಯೂಸ್ ಮಾಡ್ತೀವಿ ಸರ್. ಹೇಗೆ ನಿಮ್ಮ ವಿಚಾರದಲ್ಲಿ ಸೂರ್ಯಕಾಂತಿ ಬೆಳೆ ಅಷ್ಟು ಖರ್ಚುದಾಯಕ ಬೆಳೆ ಅಂತೀರಾ, ಏನು ಬಹಳ ಸರಳ ಬೆಳೆ ಸರ್? ಅದು ಒಂದು ಮಾರ್ಜಿನ್ ಸರ್, ಖರ್ಚು ಅಂತಾನ ಅಲ್ಲ, ಪೂರ್ತಿ ಕನಿಷ್ಠ ಅಂತಾನ ಅಲ್ಲ, ಒಂದ್ ಮಾರ್ಜಿನ್. ಈಗ ಸೀಡ್ ಒಂದೇ ಸರ್, ಅದು ಒಂದ್ ಎಕರೆಗೆ ಅವರು ಕಂಪನಿ ಮತ್ತು ನಮ್ ಯೂನಿವರ್ಸಿಟಿ ಸಜೆಸ್ಟ್ ಮಾಡೋದು 2 ಕೆಜಿ ಮಾಡುತ್ತೆ ಸರ್. ಹೌದು, ಈ ವರ್ಷ ಅದೇ ಒಂದ್ 3.5 ಸಾವಿರದವರೆಗೆ ಮಾರಾಟ ಆದವು ಸರ್ ಸೀಡ್. ಬೀಜದ ಕೊರತೆ ಆಯ್ತಲ್ಲ ಸರ್? ಹೌದು ಸರ್, ಬೀಜದ ಬಹಳ ಬೇಡಿಕೆ ಬಹಳ ಇತ್ತು ಸರ್, ಬೀಜ ಉತ್ಪಾದನೆ ಕಡಿಮೆ ಇದೆ ಸರ್. ಈಗ 16 ವರ್ಷದಿಂದ ಸೂರ್ಯಕಾಂತಿ ಬೇಡಿಕೆ ಇಲ್ಲದಕ್ಕಾಗಿ ನಾವು ಪ್ರೊಡಕ್ಷನ್ ಕಂಪನಿಗಳು ಉತ್ಪಾದನೆಯನ್ನ ಕಡಿಮೆ ಮಾಡಿಬಿಟ್ರು ಸರ್. ಹೀಗಾಗಿ ಅದು ಉತ್ಪಾದನೆ ಕಡಿಮೆ ಆಯ್ತು, ಈ ವರ್ಷ ಬಿತ್ತುವಂತ ರೈತರ ಆಸಕ್ತಿ 4 ಪಟ್ಟು ಹೆಚ್ಚಾಗಿಬಿಟ್ಟಿದೆ ಸರ್. ಜಾಸ್ತಿ ಆಗಿಬಿಟ್ಟಿದೆ ತೊಗರಿ ಒಂದು ಈ ಶಿಡಿ ರೋಗ ಮತ್ತು ಇನ್ನಿತರ ಇದರಿಂದ ತೊಗರಿ ಇಳುವರಿ ಬಹಳಷ್ಟು ಕಡಿಮೆ ಆಗ್ತಾ ಬಂತಲ್ಲ ಸರ್, ಮತ್ತು ದರ ಇಲ್ದಂಗ ಆಯ್ತು ಈ ವರ್ಷ. ಈ ವರ್ಷ ದರ ಇದೆ ಸರ್, ಈಗ ಜಂಪ್ ಆಗ್ತಾ ಇದೆ ತೊಗರಿ, ಯಾಕಂದ್ರೆ ಎಲ್ಲಾ ಕಡೆ ಈ ವರ್ಷ ತೊಗರಿ ಬೆಳೆ ಹಾನಿ ಆಗ್ತಾ ಇದೆ ಸರ್. ಆ ಒಂದ್ ಇದರಿಂದ ಈಗ ತೊಗರಿ ದರ ಗಗನಕ್ಕೆ ಇರ್ತಾ ಇದೆ ಸರ್, 8,000, 8.5 ಸಾವಿರ, 9 ಸಾವಿರವರೆಗೂ ಹೋಗಿದೆ ಸರ್ ಇವತ್ತಿನ ಮಾರ್ಕೆಟ್. ಸೂರ್ಯಕಾಂತಿನು ಒಳ್ಳೆ ರೇಟ್ ಇದೆ ಸರ್, ಅದು 7,000, 7.5 ಸಾವಿರ ಇದೆ ಸರ್. ಇವತ್ತು ಯಾರು ರಾಶಿ ಮಾಡ್ತಾರೋ ಅವರಿಗೆ ಒಳ್ಳೆ ರೇಟ್ ಸಿಗುತ್ತೆ ಸರ್. ಈಗ ನಿಮ್ದು ಎಕರೆಗೆ ಒಂದ್ 8 ಕ್ವಿಂಟಲ್ ಅಂತೂ ಬಂದೇ ಬರ್ತತ್ತ? ಆರರಿಂದ 7 ಅಂತೂ ನಾನು ಕನಿಷ್ಠ ಇಡ್ಕೊಂಡಿ ನೋಡ್ರಿ ಸರ್, ಮೇಲಿಂದ ದೈವ ಸರ್. 7 ಕ್ವಿಂಟಲ್ ಹೌದು ಸರ್, ನಮ್ಗ 6 ಬಂದ್ರು ಏನ್ ಪ್ರಾಬ್ಲಮ್ ಇಲ್ಲ ಸರ್. ಈಗ ಇವತ್ತಿನ ದಿನ 7,000 ಇದೆ ಸರ್, 7,40,000 ಸರ್. 40,000 ಒಂದ್ ಎಕರೆಗೆ ಬಂದ್ರ ನಮ್ಗೆ ಮಾಡೋದು 15,000 ಸರ್ ಅದ್ ಖರ್ಚು, ಅದರಿಂದ 15,000 ಆಗತ್ತದ. ಒಳ್ಳೆ ಲಾಭಾಂಶ ಇದೆ ನೋಡ್ರಿ ಸರ್ ಸೂರ್ಯಕಾಂತಿಯಲ್ಲಿ ಮಾತ್ರ. ಈಗ ಯಾರು ಬಿತ್ತನೆ ಮಾಡಿದಾರೆ ಒಳ್ಳೆ ಬೆಳೆ ಬಂದವರಿಗೆ ಒಳ್ಳೆ ಒಂದು ಲಾಭ ಇದೆ ಸರ್. ಅಂದ್ರೆ ಇಲ್ಲಿ ಅಂತ ಕೂಲಿ ಆಳಿನ ಸಮಸ್ಯೆ ಬರುದಿಲ್ಲ ಈ ಬೆಳೆಯಲ್ಲೆಲ್ಲ? ಕೂಲಿ ಆಳಿಂದ ಅಷ್ಟು ಸಮಸ್ಯೆ ಬರಲ್ಲ ಸರ್ ಇದ್ರಲ್ಲಿ, ಯಾಕಂದ್ರೆ ಬಿತ್ತುವಾಗಂತೂ ಈಗ ಟ್ರ್ಯಾಕ್ಟರ್ ಬಂದಿದಾವ್ ಸರ್, ಎತ್ತಿದ್ದವ್ರು ಎತ್ತಲೇ ಬಿತ್ತನೆ ಮಾಡ್ತಾರ ಸರ್. ಆಮೇಲೆ ಒಂದು ಸರ್ತಿ ಕಳೆ ಒಂದೇ ತೆಗಿಬೇಕು ಸರ್, ಅಷ್ಟೇ ಇದು. ಮತ್ತೇನಿ ಅವರು ಈ ಮಷಿನರಿಂದ ಬಂದಿದೆ ಸರ್, ಈಗ ತೇವಾಂಶ ಕಡಿಮೆ ಆಗಿ ಮಷಿನ್ ಎಲ್ಲ ಹೊಲದಲ್ಲಿ ಹೋದ್ರೆ ಅದು ಪ್ರಾಬ್ಲಮ್ ಇಲ್ಲ ಸರ್. ಸ್ವಲ್ಪ ತೇವಾಂಶ ಜಾಸ್ತಿ ಆಗಿ ಜಮೀನಲ್ಲಿ ಮಷಿನರಿ ಹೋಗ್ಲಿಕ್ಕೆ ಸೋಸುವಾಗ ರಾಶಿ ಮಾಡುವಾಗ ಮಾತ್ರ ಒಂದು ಆಳಿಂದ ಒಂದು ತಾವು ಸೂರ್ಯಕಾಂತಿ ತೆನೆಯನ್ನ ಸೋಸಿ ಒಣಗಿಸ್ತಿರೋ? ನಮ್ಮಲ್ಲಿ ಇಲ್ಲ ಸರ್, ನಾವು ಇಲ್ಲಿವರೆಗೆ ಸೋಸಿ ಒಣಗಿಸಿ ರಾಶಿ ಮಾಡೋದು ಸರ್, ಮಷಿನರಿ ಬಾಳ ಆಗಿಲ್ಲ ಸರ್ ಇಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಸೂರ್ಯಕಾಂತಿ ಏರಿಯಾ ಬಾಳ ಇದ್ದಿಲ್ಲ ಸರ್, ಹಿಂಗಾಗಿ ಬರ್ತಾ ಇದ್ದಿಲ್ಲ ಬಾಳವು ಪೂರ್ತಿ. ಈಗ 20 ವರ್ಷದಿಂದ ಸಿಕ್ಕಾಪಟ್ಟೆ ಇತ್ತು ಸರ್, ಅವಾಗ ಮಷಿನರಿ ಲಭ್ಯತೆ ಇದ್ದಿಲ್ಲ. ಈಗೇನಾಗ್ತಾ ಇದೆ ಸರ್, ಸೂರ್ಯಕಾಂತಿ ಈ ವರ್ಷ ಸ್ವಲ್ಪ ರೈತರು ಹೆಚ್ಚಿನ ಆಸಕ್ತಿ ಇಟ್ಟವ್ರು ಬಿತ್ತಿದ್ದಾರೆ ಸರ್, ಬಂದ್ರು ಬರ್ಬೋದು ಸರ್. ಮಷಿನರಿಗಳು ಲಭ್ಯತೆ ಆದ್ರೆ ಮಷಿನರಿ ನಿಶ್ಚಿತವಾಗಿ ರೈತರು ಮಷಿನರಿ ಕಟಿಂಗ್ ಹೋಗ್ತಾರೆ ಸರ್. ಮೊದಲೆಲ್ಲ ಮಷಿನರಿ ಸ್ವಲ್ಪ ಮಷಿನರಿಗೆ ಸ್ವಲ್ಪ ಜಮೀನು ಎಲ್ಲ ಒಣಗಿರ್ಬೇಕು ಸರ್, ಇಲ್ದಿದ್ರೆ ನಡೆಯಂಗಿಲ್ಲ ಸರ್. ತೇವಾಂಶ ಹೆಚ್ಚಾಯ್ತು ಅಂದ್ರೆ ಅದು ಮಷಿನರಿ ಜಮೀನ ನಡೆಯಂಗಿಲ್ಲ ಸರ್. ಅದ ಅಲ್ಲ ಮಷಿನರಿ ಅಂತಂದ್ರೆ ಅದನ್ನ ತನೆಗಳನ್ನ ಮಷಿನ್ಗೆ ಹಾಕ್ಬಿಡುದಲ್ಲ, ತನೆಗಳನ್ನ ಸೋಸಿ? ಇಲ್ಲ ಸರ್, ಇಲ್ಲ ಸರ್, ಈ ನೇರ ಕಟಾವ್ ಸರ್, ನೇರ ಕಟಾವ್. ಇತ್ತು ಹೆಂಗ ನಾವು ಭತ್ತನ ಕಟಾವ್ ಮಾಡ್ತೀವಿ ಅಂತ ಮಷಿನ್ ಬಂದಾವ ಈಗ? ಹೌದು ಸರ್, ಅದನ್ನೇ ಅಲ್ಟರ್ನೇಟಿವ್ ಮಾಡ್ಯಾರ, ಅಲ್ಟರೇಷನ್ ಮಾಡಿ ಸರ್. ಭತ್ತ ಕಟಾವ್ ಮಷಿನ್ ಅಲ್ಟರೇಷನ್ ಮಾಡಿ ಅದನ್ನೇ ಸೂರ್ಯಕಾಂತಿಗೆ ಯಶಸ್ವಿ ಆಗೈತೆ ಸರ್. ಅದು ನೇರವಾಗಿ ಕಟ್ ಮಾಡಿ ನಮ್ಗೆ ಟ್ರ್ಯಾಕ್ಟರ್ ಗೆ ಡಂಪ್ ಮಾಡಿ ಬಿಡುತ್ತೆ ಸರ್ ಸೂರ್ಯಕಾಂತಿನ. ನಾವು ಹೋಗಿ 3 ದಿನ 4 ದಿನ ಅದನ್ನ ಒಣಗಿಸ್ಬೇಕು ಸರ್, ಒಣಗಿಸಿ ಬಿಟ್ರೆ ಮುಗಿತು ಸರ್. ಅದು ಹೇಗೆ ಸೂರ್ಯಕಾಂತಿ ದಂಟದೆಲ್ಲ ಪುಡಿ ಪುಡಿ ಆಗತ್ತಾ ಹೇಗಾಗತ್ತದ ಅಲ್ಲೇ? ಹೌದು ಸರ್, ಮಷಿನರಿಗಾದ್ರೆ ಎಲ್ಲ ಅದು ನಾವು ಎಲ್ಲ ಕಟ್ಟಿಗೆಗಳು ಎಲ್ಲ ಗೊಬ್ಬರ ಆಗಿಬಿಡುತ್ತೆ ಸರ್. ಅದು ಒಳ್ಳೆ ಎಲ್ಲ ಮಷಿನರಿಗೆ ಫುಲ್ ಗೊಬ್ಬರ ಆಗಿ ಹೊಲದ ತುಂಬಾ ಎಲ್ಲ ಗೊಬ್ಬರ ಆಗಿ ಹೋಗ್ಬಿಡುತ್ತೆ ಸರ್. ಅದು ಆದ್ರೆ ಈಗ ನಾವು ಆಳಚ್ಚಿ ಮಾಡಿದಾಗ ಅದನ್ನ ಕಟ್ಟಿಗೆನೆಲ್ಲ ಕೋದು ಒಂದ್ ಕಡೆ ಹಾಕ್ಬೇಕಾಗತ್ತೆ ಸರ್. ಈಗ ಅದ ಹಾಕಿದ್ರೆ ಅದ್ ಗೊಬ್ಬರ ಸಿಗುತ್ತೆ ಸರ್. ಅಂದ್ರೆ ಆ ಮಷಿನ್ ಅನ್ನ ಹಾರ್ವೆಸ್ಟರ್ ಯೂಸ್ ಮಾಡ್ಬೇಕಾದ್ರೆ ಭೂಮಿ ಚೆನ್ನಾಗಿ ಒಣಗಿರ್ಬೇಕಾಗ್ತದೆ? ಹೌದು ಸರ್, ಒಣಗಿರ್ಬೇಕು, ಅದು ಇಂಪಾರ್ಟೆಂಟ್. ಈಗ ಸದ್ಯದ ಮಟ್ಟಿಗಂತೂ ಭೂಮಿ ಒಣಗಿಲ್ಲ ಸರ್, ಈ ಮನುಷ್ಯರ ಸಹಿತ ಅಡ್ಡಾಡಕ್ ಬರೋಲ್ಲ ಸರ್, ಅಷ್ಟು ತೇವಾಂಶ ಆಗಿಬಿಟ್ಟಾವ. ಈಗ ಒಂದು 15 ದಿನ 8-10 ದಿನ ಫುಲ್ ಗಾಳಿ ಬಿಸಿಲು ಬಿಡದ್ರ ನಿಶ್ಚಿತವಾಗಿ ಮಷಿನರಿ ಕಟಿಂಗ್ ನಡೀತಾವ್ ಸರ್. ಇನ್ನು 15 ದಿನ ಟೈಮ್ ಇದೆ ಸರ್. ಸೂರ್ಯಕಾಂತಿ ಪ್ರತಿ ವರ್ಷನೂ ಹಾಕ್ತಾ ಇರ್ತೀರ ನೀವು? ಹೌದು ಸರ್, ಈ 3 ವರ್ಷದಿಂದ ಆಗ್ತಾ ಇದೀವಿ ಸರ್. ಮೊದಲು 90ರಿಂದ ಫುಲ್ ಸೂರ್ಯಕಾಂತಿನೇ ಇತ್ತು ಸರ್. 2005-06 ಅದು ಸೂರ್ಯಕಾಂತಿ ಒಂದು ಸುವರ್ಣ ಯುಗ ಅನ್ಬೇಕು ಸರ್. ಅವಾಗ ಫುಲ್ ಸೂರ್ಯಕಾಂತಿ ಸರ್, ಭಯಂಕರ ರಾಯಚೂರು ಡಿಸ್ಟ್ರಿಕ್ಟ್ ಇಲ್ಲಿ ನಮ್ ಮಸ್ಕಿ ಸಮೀಪ ಆಗತ್ತೆ ಸರ್. ಮಸ್ಕಿಯಲ್ಲಿ ಫುಲ್ ಮಿಲ್ಗಳಿದ್ವು ಸರ್, ಖರೀದಿನೂ ಇತ್ತು, ಎಲ್ಲಾ ಭಾರಿ ಇತ್ತು ಸರ್. ಅದು ಆದ್ರೆ ಅದು ಒಂದು ಬೂದಿ ರೋಗ ಮತ್ತು ಒಂದು ನಂಜಾಣ ರೋಗದ ಒಂದು ಬಾಧೆಯಿಂದ ಎಲ್ಲಾ ಸೂರ್ಯಕಾಂತಿ ಅಳದೋಗ್ಬಿಟ್ಟು ಸರ್. ಅದು ಹೋಗಿ ರೈತರು ಆಲ್ಟರ್ನೇಟಿವ್ ಆಗಿ ತೊಗರಿಗೆ ಬಂದ್ರು ಸರ್. ಹೇಗೆ ನಂಜಾನು ರೋಗ ಈಗ ಕಡಿಮೆ ಆಗಿದೆ ಅಂತೀರಾ? ನಂಜಾನು ರೋಗಕ್ಕೆ ತಾವು ರೈತರಾಗಿ ಏನ್ ಹೇಳ್ತೀರಿ ಕಾರಣ ಏನ್ ಅದಕ್ಕೆ ಬರ್ಲಿಕ್ಕೆ? ನಂಜಾಣು ರೋಗ ಅತಿ ಹೆಚ್ಚು ಮಳೆ ಆದಾಗ ಬರುತ್ತೆ ಸರ್. ಸ್ವಲ್ಪ ಈ ವರ್ಷ ಲೇಟ್ ಆಗಿ ಬಿತ್ತಿದಂತ ಸೂರ್ಯಕಾಂತಿಯಲ್ಲಿ ಸ್ವಲ್ಪ ಕಾಣ್ತಾ ಇದೆ ಸರ್. ಅದಕ್ಕ ಕೆಲವೊಂದು ಮದ್ದು ಹೇಳಿದಾರೆ ಸರ್, ಬೋರಾನು ಮತ್ತೆ ಇನ್ನೊಂದೇನೋ ಒಂದು ಮಿಕ್ಸ್ ಮಾಡಿ ಹೊಡಿಬೇಕು ಅಂತೇಳಿ ಮೊನ್ನೆ ನಾನ್ ಸರ್ ಹತ್ರ ಫೋನ್ ಮಾಡಿ ಹೇಳಿದ್ರು ಸರ್. ನಮ್ ಜಮೀನಿಗೆ ಅದೇನ್ ಬಂದಿಲ್ಲ ಸರ್, ಬಂದಿಲ್ಲ, ನಂಜಾಣು ಕಾಣ್ತಾ ಇಲ್ಲ ಸರ್. ಸ್ವಲ್ಪ ಲೇಟ್ ಆಗಿ ಯಾರು ಬಿತ್ತಿದಾರೆ ಸರ್, ಅವ್ರ ಜಮೀನಿನಲ್ಲಿ ಸ್ವಲ್ಪ ನೀರು ನಿಂದಿರುವಂತ ಸಾಧ್ಯತೆ ಇರತಕ್ಕಂತ ಜಮೀನಾಗ ಅದು ನಂಜಾಣು ರೋಗ ಕಾಣ್ತಾ ಇದೆ ಸರ್. ಅದು ನಿಮ್ ವಿಚಾರದಲ್ಲಿ ಮೇ ತಿಂಗಳಲ್ಲಿ ಯಾರು ಸೂರ್ಯಕಾಂತಿ ಆಗ್ತಾರೆ ಅದಕ್ಕೆ ನಂಜಾಣು ರೋಗ ಬರೋ ಸಾಧ್ಯತೆ ಬಹಳ ಕಡಿಮೆ? ಇಲ್ಲ ಸರ್, ಅಂದ್ರೆ ಎಷ್ಟು ಜನ ಬೇಗನೆ ನಾವು ಮಳೆ ಆಗುತ್ತಾ ಅವಾಗ ನಾವು ಬಿತ್ತಿದ್ರೆ ಎಲ್ಲಾ ರೋಗ ಬಾಧೆಗಳು ಕಡಿಮೆ ಆಗ್ತಾವ ಸರ್. ನಮ್ಮ ಒಂದು ಅನುಭವದಲ್ಲಿ ನಾವು ಎಷ್ಟು ಬೇಗ ಮಳೆ ಆಗ್ತಾವ ನಾವು ರೈತ ನಮಗ ಬೇಸಿಗೆಯಲ್ಲಿ ಒಂದು ಜಮೀನನ್ನ ನಾವು ರೆಡಿ ಇಟ್ಕೋಬೇಕು ಸರ್. ಯಾವ್ದಾದ್ರು ಒಂದು ಅಚಾನಕ್ ಆಗಿ ಬಿದ್ದಂತ ಮಳೆಯಿಂದ ನಾವೆಲ್ಲ ಕಲ್ಟಿವೇಶನ್ ಮಾಡ್ಕೊಂಡು ಮಾರ್ಚ್ ಏಪ್ರಿಲ್ ಅಲ್ಲಿ ಯಾವ್ದಾದ್ರು ಮಳೆ ಬಿದ್ದೇ ಬೀಳ್ತಿರ್ತಾವ ಸರ್. ಅವಾಗ ಬಿದ್ದಾಗಲೇ ನಾವು ರಂಟೆ ಕುಂಟೆ ಹೊಡ್ಕೊಂಡು ನಾವೆಲ್ಲ ಜಮೀನ್ ಸ್ವಚ್ಛವಾಗಿ ಇಟ್ಕೊಂಡ್ ಅಂದ್ರೆ ಸರ್, ಮೇ ತಿಂಗಳಲ್ಲಿ ಸ್ವಲ್ಪ ಮಳೆ ಆದ್ರೆ ಬಿತ್ತನೆ ಪ್ರಾರಂಭ ಆದ್ರೆ ರೈತನಿಗೆ ಒಂದು ಯಾವುದೇ ರೋಗ ಇಲ್ಲದೆ ಮತ್ತು ಆದಷ್ಟು ಬೇಗನೆ ಕಟಾವಿಗೆ ಬಂದ್ರು ದರನು ಸಿಗ್ತದೆ ಸರ್ ರೈತನಿಗೆ. ರೈತನಿಗೆ ಸ್ಟಾಕ್ ಮಾಡಿದಂತ ಶಕ್ತಿ ಇರಂಗಿಲ್ಲ ಸರ್ ಈಗ ಇಲ್ಲಿ ಮತ್ತು ಇಲ್ಲಿನ ಈಗೆಲ್ಲ ಹಳ್ಳಿಯಲ್ಲಿ ಹಗೆವನು ಹೋಗ್ಬಿಟ್ಟಾವ್ ಸರ್ ಎಲ್ಲ ಗೋಡೌನಿಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ ಎಲ್ಲ ಆರ್ಥಿಕ ಇದಾಗುತ್ತೆ. ಆದಷ್ಟು ರೈತರು ಎಷ್ಟು ಬೇಗ ಬಿತ್ತನೆ ಮಾಡ್ತಾರ ಅಷ್ಟು ಒಳ್ಳೇದು ಅಂತ ನನ್ನ ಒಂದು ಅನುಭವದ ಮಾತು ನೋಡಿ ಸರ್. ಈಗ ಸೂರ್ಯಕಾಂತಿಯನ್ನ ತಾವು ಈಗ ಆಯ್ತು ನಿಮ್ದು ರಾಶಿ ಆಗ್ಬಿಡತ್ತೆ ಇನ್ನೊಂದು ಎಂಟತ್ತು ದಿನದಲ್ಲಿ ಮತ್ತೆ ಇನ್ನು ಮಳೆಗಳದಾವೆ ಭೂಮಿ ಇರತ್ತೆ ಆ ಭೂಮಿಯಲ್ಲಿ ಏನ್ ಬೆಳೆ ಹಾಕೋತ್ರಿ ಎರಡನೇ ಬೆಳೆ ಹಾಕಿ? ಇಲ್ಲ ಸರ್ ನಾವು ಸೆಕೆಂಡ್ ಕ್ರಾಪ್ ಕಡ್ಲಿಗೆ ಹೋಗಿದ್ದೀನಿ ಸರ್. ಕಡ್ಲಿಗೆ ಹೋಗ್ತೀರಿ? ಕಡ್ಲಿ ಸರ್ ಸೆಕೆಂಡ್ ಕ್ರಾಪ್ ನಿಶ್ಚಿತವಾಗಿ ಕಡ್ಲಿ ಸರ್. ಆಮೇಲೆ ಸ್ವಲ್ಪ ಕಪ್ಪು ನೆಲದಲ್ಲಿ ಗೋಧಿ ಸರ್. ಗೋಧಿ ಗೋಧಿ ಹಾಕ್ತೀವಿ ಸರ್. ಹೌದು ಸರ್ ಗೋಧಿ ನಿಮಗೆ ಒಣಬೇಸದಲ್ಲಿ ಬರ್ತಾವ ಗೋಧಿ? ಹಾ ಸರ್ ಅದು ಎರಿ ಗೋಧಿ ಅಂತ ಬರುತ್ತೆ ಸರ್. ಸ್ವಲ್ಪ ತಗ್ಗಿ ಪ್ರದೇಶ ಇತ್ತಂತಂದ್ರೆ ಒಂದ್ ಎಕರೆ ಎರಡ್ ಎಕರೆ ಇದ್ದೇ ಇರ್ತಾವ ಸರ್ ಜಮೀನಲ್ಲಿ. ಅಲ್ಲಿ ನಾವು ಎರಿ ಗೋಧಿ ಅಂತ ಹಾಕ್ತೀವಿ ಸರ್. ಅದಕ್ಕೆ ಮಳೆನೇ ಬೇಕಾಗಿಲ್ಲ ಸರ್. ಅದು ಬಿತ್ತುವಾಗ ತೇವಾಂಶ ಇದ್ರೆ ಮುಗಿತು ಸರ್. ಅದು ಚಳಿಗೆ ಬೆಳೀತು ಸರ್. ಅದು ಜವಾರಿ ಗೋಧಿ ಸರ್. ಜವಾರಿ ಒಂದ್ ಎಕರೆ ಎರಡ್ ಎಕರೆ ಹಾಕೋತ್ರಿ ಮನೆಗೆ ಬಳಸ್ತೀವಿ? ಹೌದು ಸರ್. ಹೌದು ಸರ್ ಮನೆಗೆ ಬೇಕಾಗಿತ್ತು ಸರ್. ಕಳೆದ ವರ್ಷ ಏನಾಯ್ತು ಸರ್ ಅದು ಜವೆ ಗೋಧಿ ಡಿಸೆಂಬರ್ ತಿಂಗಳಲ್ಲಿ ವಿಪರೀತ ಮಳೆ ಹೊಡೆದ್ ಬಿಡ್ತು ಸರ್. ಮಳೆ ಹೊಡೆದ ಎಲ್ಲಾ ಜವೆ ಗೋಧಿಗಳು ಹಾನಿ ಆಗಿಬಿಟ್ಬಿಟ್ಟು ಸರ್. ಅವು ಕಾಲಿಕ ಮಳೆ ಬಂದು ಕಳೆದ ವರ್ಷ ಯಾರು ಜವೆ ಗೋಧಿ ಆಗ್ಲಿಲ್ಲ ಸರ್. ಬಿತ್ತನೆಕ್ಕೆ ಏನೋ ಸ್ವಲ್ಪ ಬೀಜ ಆಗಿರ್ಬೇಕು ನೋಡ್ಲಿ ಅಷ್ಟೇ ಸರ್. ಈಗ ಕಡಲೆಯನ್ನ ಎರಡನೇ ಬೆಳೆಯಾಗಿ ಬೆಳೆದಾಗ ಮತ್ತೆ ಇಳುವರಿ ಎಷ್ಟು ತಕೋತೀರಿ ಕಡಲೆಯನ್ನ ಒಂದ್ ಎಕರೆ? ಕಡಲೆ ಕನಿಷ್ಠ ಕಪ್ಪು ನೆಲದಲ್ಲಿ ಆದ್ರೆ ಐದಾರು ಕ್ವಿಂಟಲ್ ಬರುತ್ತೆ ಸರ್. ಐದರಿಂದ ಆರು ಕ್ವಿಂಟಲ್ ನಿಶ್ಚಿತವಾಗಿ ಬರುತ್ತೆ ಸರ್. ಯಾಕಂದ್ರೆ ಈಗ ನಮ್ದು ಆಗಸ್ಟ್ ಎಂಡ್ ಕಟಾವ್ ಆಗುತ್ತೆ ಸರ್ ಈ ಸೂರ್ಯಕಾಂತಿ. ನಮ್ಗಿನ್ನೂ ಒಂದ್ ತಿಂಗಳ ಟೈಮ್ ಇರುತ್ತೆ ಸರ್. ನಾವು ಸ್ವಚ್ಛ ಮಾಡ್ಕೊಂಡು ಸೆಪ್ಟೆಂಬರ್ ಎಂಡಿಗೆ ನಾವು ಕಡಲೆ ಬಿತ್ತನೆ ಮಾಡ್ತೇವೆ ಸರ್ ಉತ್ತರಿ ಮಳೆ ಹೋಗುವಾಗ. ಅದೇ ಕರೆಕ್ಟ್ ಟೈಮ್ ಸರ್. ಅದು ಕಡಲೆನು ನಮ್ಮಲ್ಲಿ ಒಳ್ಳೆ ಇಳುವರಿ ತೆಗಿದಾರೆ ಸರ್ ರೈತರು. ಕಡಲೆಗೆ ನಮ್ಮಲ್ಲಿ ಎತ್ತಿದ ಕೈ ಸರ್. ಅವು ಎಲ್ಲ ಈಗ ಮಷಿನರಿ ಬಂದಾಗ ಕಟಿಂಗ್ ಮಾಡೋದು ಸಮಸ್ಯೆ ಆಗೋದಿಲ್ಲ ರೈತರಿಗೆ? ಕಟಿಂಗ್ ಮಾಡೋದನ್ನು ಅದು ಅಂದ್ರೆ ಅದು ತಳಿ ಮೇಲೆ ಡಿಪೆಂಡ್ ಇದೆ ಸರ್. ಅದು ಅದು ಒಂದು ಹೈಟ್ ಬೆಳೆತಕ್ಕಂತ ಒಂದು ಬಿಜಿಎಂ ಅಂತ ಏನೋ ಒಂದು ತಳಿ ಬಿಡುಗಡೆ ಮಾಡಿದ್ದಾರೆ ಸರ್ ನಮ್ದು ಯೂನಿವರ್ಸಿಟಿ ಅವರು. ಅದು ಮಷಿನರಿ ಕರೆಕ್ಟ್ ಇದೆ ಸರ್. ಈ ಉಳಿದಂತ ಎಲ್ಲ ತಳಿ ಕೈಲೇನೆ ಕಟ್ಕೋಬೇಕು ಸರ್. ಕೈಯಿಂದ ಕಟ್ಟು ಮಷಿನ್ ಅಣ್ಣಿಗೇರಿ. ಹೌದು ಸರ್ ಮಣ್ಣಿಗೇರಿ ಮತ್ತು ನಮ್ಮ ಸೂಪರ್ ಅಣ್ಣಿಗೇರಿ ಅಂತ ಹೇಳಿ ಒಂದ್ ಹೊಸದ್ ಬಿಟ್ಟಿದ್ದಾರೆ ಸರ್. ಜೆಜೆ 11 ಒಂದ್ ಇದೆ ಸರ್. ಭಾರಿ ಇಳುವರಿ ಬರುತ್ತೆ ಸರ್. ಜೆಜೆ 11 ಏನು ನಾವು ಕನ್ಯಾ ಹೊಲ ಅಂತೀವಿ ಸರ್. ಅಂದ್ರೆ ಮುಂಗಾರಿಯಲ್ಲಿ ಬಿತ್ತಿರೋದಿಲ್ಲ ಅಂತ ಹೊಲಕ್ಕೆ ಬಿತ್ತಿದ್ರೆ 8 ಕ್ವಿಂಟಲ್ ವರೆಗೆ ತೆಗೆದಿದ್ದೀವಿ ಸರ್ ಜೆಜೆ. ಈಗ ನಿಮ್ಮ ವಿಚಾರದಲ್ಲಿ ಸೂರ್ಯಕಾಂತಿಗೆ ಮಳೆ ಬಾಳ ಬೇಕಂತೀರ ಅಥವಾ ಏನು ಒಂದ್ ಎರಡು ಮಳೆ? ಸೂರ್ಯಕಾಂತಿಗೆ ಏನ್ ಮಳೆ ಜಾಸ್ತಿ ಬೇಕಾಗಿಲ್ಲ ಸರ್. ಅದು ಅರೆ ಮಳೆಗಾಲಕ್ಕೆ ಬೆಳಿ ಸರ್. ಅದು ಸೂರ್ಯಕಾಂತಿಗೆ ನಿಶ್ಚಿತವಾಗಿ 3-4 ಒಳ್ಳೆ ಮಳೆಗಳು ಬಿದ್ರೆ ಅದು ಸೂರ್ಯಕಾಂತಿ ರೈತನಿಗೆ ಸಿಗುತ್ತೆ ಸರ್. ಸಿಗತ್ತ? ಹೌದು ಹೌದು ಸರ್ ಖಂಡಿತವಾಗಿ. ಅದು ಅದು ಇಂಪಾರ್ಟೆಂಟ್ ಟೈಮ್ ಅಂದ್ರೆ ಸರ್ ಸೂರ್ಯಕಾಂತಿ ಬಿತ್ತುವಾಗ ಒಳ್ಳೆ ಮಳೆ ಆಗ್ಬೇಕು ಸರ್. ಬಿತ್ತಿದ ಮೇಲೆ ಒಂದು ಮತ್ತು ಅದೇನ್ ಚಂಡ್ ಬರುತ್ತೆ ನೋಡಿ ಸರ್. ಅದು ಆ ಚಂಡ್ ಬರುವಾಗ ಅಸಲ್ ಮಳೆ ಆಗ್ಬೇಕು ಸರ್. ಅದಕ್ಕೆ ಹೌದು ಸರ್. ಅವಾಗ ಮತ್ತು ಕಾಳು ಕಟ್ಟುವಾಗ ಸರ್ ಹೂ ಎಲ್ಲ ಕಾಳು ಕಟ್ತಿರುತ್ತೆ ಸರ್. ಅದೇ ಕರೆಕ್ಟ್ ಟೈಮ್ ಸರ್. 4 ಮಳೆ ಆದ್ರೆ ಸೂರ್ಯಕಾಂತಿಗೆ ಹಿಡಿಯರಿಲ್ಲ ಸರ್. ಅತಿ ಮಳೆ ಆದ್ರೆ ಸೂರ್ಯಕಾಂತಿ ಕೆಟ್ಟ ಸರ್. ಅದು ಕೆಟ್ಟಬಿಡುತ್ತೆ. ಬಹಳ ಮಳೆ ಆದ್ರೆ ತಡೆ ಶಕ್ತಿ ಇರಂಗಿಲ್ಲ ಸರ್. ಅದು ಅದು ಕೆಟ್ಟ ಹೋಗ್ಬಿಡುತ್ತೆ ಸರ್. ಅದು ಇದು ಇನ್ನ ಸಜ್ಜೆ ತಡಿತೈತಿ ಸರ್. ಅದು ಸೂರ್ಯಕಾಂತಿ ಮಾತ್ರ ಕೆಟ್ಟ ಹೋಗ್ಬಿಡುತ್ತೆ. ಈ ನೋಡ್ರಿ ಮಳೆ ನೀರನ್ನ ಚೆನ್ನಾಗಿ ಅದ ಭೂಮಿಯಲ್ಲಿ ಇದನ್ನ ಮಾಡೋದು ಬಹಳ ಮುಖ್ಯ. ಒಣಬೇಸಾಯದ ರೈತರು ಮಳೆ ನೀರ್ ಹರಿದು ಹೋಗ್ಲಿಕ್ಕೆ ಬಿಡಬಾರ್ದು, ಎಲ್ಲ ಚೆನ್ನಾಗಿ ಮಾಡ್ಕೋಬೇಕು. ನಾವು ಯಾವ ರೀತಿ ಮಾಡ್ಕೊಂಡ್ರಿ ಭೂಮಿಯನ್ನ ಸರ್? ನಮ್ಮಲ್ಲಿ ಎಲ್ಲ ಒಡ್ಡುಗಳನ್ನ ಮಾಡಿದೀವಿ ಸರ್. ಇಲ್ಲೆಲ್ಲಿ ಇಳಿಜಾರಿದೆ ಅಲ್ಲೆಲ್ಲ ಒಡ್ಡು ಮಾಡಿ ಎಲ್ಲ ನೀರು ನಿಂತು ಹೋಗುವಂತ ವ್ಯವಸ್ಥೆನೇ ಇದೆ ಸರ್. ಎಷ್ಟು ಬೇಕೋ ಅಷ್ಟು ನಿಂದ್ರಂತ ಲೆವೆಲ್ ಅಂದ್ರೆ ಮಾಡಕ್ ನಮ್ಮಲ್ಲಿ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ನಮ್ ಮಡ್ಡಿ ಭೂಮಿ ಸರ್. ಮಡ್ಡಿ ಭೂಮಿ ಮಾಡಕ್ ಆಗದಲ್ಲ. ಹೌದು ಸರ್. ಅದೇನ್ ಲೆವೆಲ್ ಇಲ್ಲ ಸರ್. ಇಳಿಜಾರಿಗೆ ಎಲ್ಲೆಲ್ಲಿ ನಮ್ಗೆ ಅವಶ್ಯ ಇದೆಯೋ ಅಲ್ಲೆಲ್ಲ ಒಡ್ಡುಗಳನ್ನ ಹಾಕೊಂಡಿದೀವಿ ಸರ್. ಮತ್ತು ಕಲ್ಟಿವೇಶನ್ ಒಂದ್ ಚೆನ್ನಾಗಿ ಮಾಡಿಬಿಡ್ತೀವಿ ಸರ್ ನಾವು ಮಾರ್ಚ್ ಏಪ್ರಿಲ್ ನಲ್ಲಿ. ಹಿಂಗಾಗಿ ಎಲ್ಲ ಬಿದ್ದ ನೀರೆಲ್ಲ ಭೂಮಿ ಇಂಕೆಂಬಿಡುತ್ತೆ ಸರ್ ಇಲ್ಲಿ. ಈಗ ನಿಮ್ಮ ಒಂದು ಚಿಕ್ಕ ಹೆಸರೂರು ಭಾಗದಲ್ಲಿ ಸೂರ್ಯಕಾಂತಿ ಕ್ಷೇತ್ರ 100 ಎಷ್ಟು ಭಾಗ ಇದೆ ಈಗ ನಮ್ಮಲ್ಲಿ? ಈ ವರ್ಷ ಸರ್ 40-50% ಇದೆ ಸರ್. ಅರ್ಧಕರ್ಧ ಸೂರ್ಯಕಾಂತಿ ಹೋಗಿದ್ದಾರೆ ಸರ್. ಅರ್ಧಕರ್ಧ ಸೂರ್ಯಕಾಂತಿ ಹೋಗಿದ್ದಾರೆ ಸರ್. ಒಂದ್ 25-30% ತೊಗರಿ ಇದೆ ಸರ್. ಒಂದು ಸ್ವಲ್ಪ ಸಜ್ಜಿ ಒಂದ್ 5% ಇದೆ ಸರ್. ಉಳಿದ ಜಮೀನ್ ಕಡ್ಲಿಗಾಗಿ ಬಿಟ್ಟಿದೀವಿ ಸರ್. ಜೋಳ ಕಡ್ಲಿ ಬಿತ್ತಲಿಕ್ಕೆ ಸ್ವಲ್ಪ ಜಮೀನ್ ಹಾಗೆ ಉಳಿಸಿದಾರೆ ಸರ್ ರೈತರು. ಹೇಗೆ ತೊಗರಿ ಬೆಳೆಗಳು ಯಾವ ಹೇಗದಾವ ಈಗ ಪರಿಸ್ಥಿತಿ ಹೇಗೆ? ತೊಗರಿ ಬಂಪರ್ ಬೆಳೆ ಇದೆ ಸರ್. ತೊಗರಿನೂ ಚೆನ್ನಾಗಿದೆ ಸರ್ ಈ ವರ್ಷ. ಆದ್ರೆ ಸ್ವಲ್ಪ ತೇವಾಂಶ ಜಾಸ್ತಿ ಆಗಿ ತಗ್ಗು ಪ್ರದೇಶಗಳು ಹೋಗಿದಾವ್ ಸರ್. ಅಂದ್ರೆ ಒಣಗಿ ಬಿಡತ್ತಾರೆ ತೊಗರಿ? ಹೌದು ಸರ್. ಅದು ನೆಟೆ ಬಂದ್ಬಿಡುತ್ತೆ, ನೀರು ಬಂತು ಮುಗಿತ್ ಸರ್. ಅದನ್ನೇನ್ ಮಾಡಕ್ ಆಗಲ್ಲ ಸರ್. ಆಲ್ಟರ್ನೇಟಿವ್ ಜಮೀನಿಗೆ ನಾವು ಕಡಲೆ ಅದು ಬಿಳಿ ಜೋಳಕ್ಕೆ ಹೋಗ್ಬೇಕು ಸರ್. ಪಡ್ಡಿ ಜಮೀನ್ ಹೈಟ್ ಭೂಮಿ ಭಾರಿ ಚೆನ್ನಾಗಿದೆ, ಚೆನ್ನಾಗಿದೆ. ಒಟ್ಟಾರೆ ಮಳೆ ಚಲೋ ಹಸಿ ನಿಮ್ ಕಡೆ ಎಲ್ಲ ಚೆನ್ನಾಗಿ ಆಗಿದೆ. ಏ ಈ ವರ್ಷದಂತ ಮಳೆ ಈಗ ಒಂದ್ 10-20 ವರ್ಷದಾಗ ಆಗಿಲ್ಲ ಸರ್, ಭಾರಿ ಉತ್ತಮ. ಒಂದು ಮಳೆ ಆಯ್ತು, ಒಂದ್ 8 ದಿನ ಗ್ಯಾಪ್ ಕೊಡೋದು, ಮತ್ ಮಳೆ ಆಗೋದು ಹೋದ ವರ್ಷ ಮತ್ತು ಈ ವರ್ಷ. ಅಂದ್ರೆ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಸರ್, ಜಾಸ್ತಿ. ಹಿಂಗಾಗಿ ಈ ಬಾವಿಗಳು ಕೆರೆಗಳು ಒಂದ್ ತಿಂಗಳಾಯ್ತು ನೋಡ್ ಸರ್, ಹಂಗ ಹರಿತಾ ಇದಾವ್ ಸರ್. ಮಡ್ಡೆ ಭೂಮಿ ಇದ್ದವ್ರು, ಮಸಾರಿ ಭೂಮಿ ಇದ್ದವ್ರು ಬಾಳ ಚಲೋ. ಮಳೆ ಎಷ್ಟಾದ್ರೂ ಅವ್ರಿಗೇನು ತೊಂದರೆ ಆಗಲ್ಲ. ಅಂದ್ರೆ ಅವ್ರ ರೈತ, ಯಾ ರೈತ ಟೈಮ್ ಸರಿಯಾಗಿ ಕಳೆ ತೆಗೆದು ಸ್ವಚ್ಛ ಇಟ್ಕೊಂಡನ ಅವನ್ ಗೆದ್ದಾನ ಸರ್. ಜಮೀನಲ್ಲಿ ಕಸ ಬಿದ್ದಂತ ರೈತರು ಯಾರು ಜಮೀನಿಗೆ ಹೋಗ್ಬಾರ್ದು ಸರ್. ಈ ವರ್ಷ ಮುಗಿತ್ ಸರ್, ಅವ್ರ ಆತರ ಆಗಿದೆ ಸರ್. ಮತ್ತೆ ಒಮ್ಮೆ ಅಕ್ಟೋಬರ್ ನವೆಂಬರ್ ಗೆ ಸರ್ ಕಲ್ಟಿವೇಶನ್ ಗೆ ಆತರ ಕಸ ಬೆಳೆದ್ಬಿಟ್ಟಿದ್ದಾವ್ ಸರ್ ಈ ವರ್ಷ. ನೀವು ಕಳೆದ್ದು ಹೇಗೆ ನಿರ್ವಹಣೆ ಮಾಡ್ತೀರಿ ಕಳೆ? ಕಳೆ ಅಂದ್ರೆ ಸರ್, ನಾವು ನಮ್ಗ ಈ ವರ್ಷ ಜೂನ್ ನಲ್ಲಿ ಸ್ವಲ್ಪ ಮಳೆ ಗ್ಯಾಪ್ ಇತ್ತು ಸರ್. ಅವಾಗ್ಲೇ ಅಂದ್ರೆ ನಮ್ಮ ಎತ್ತುಗಳು ಇದಾವ್ ಸರ್, ಎತ್ತಲಿಂದ ನಾವೆಲ್ಲ ರಂಟೆ ಹೊಡೆದು ನಮ್ಗೆ ಇಲ್ಲೇ ಜೂನ್ ನಲ್ಲಿ ಆಳು ಕಾಳನ್ನು ಸಾಕಷ್ಟು ಸಿಗ್ತಾವ್ ಸರ್. ನಾವು ಈ ವರ್ಷ ಎಲ್ಲ ಆಳಿನಿಂದ ಎಲ್ಲ ಕಳೆ ತೆಗಿಸ್ಬಿಟ್ಟಿದ್ದೀವಿ ಸರ್. ನಾವು ಜುಲೈನಲ್ಲಿ ಅತಿ ಮಳೆ ಆಯ್ತು ಸರ್, ನಮಗ್ ಕಳೆದೇನು ಸಮಸ್ಯೆ ಆಗಿಲ್ಲ ಸರ್. ಒಳ್ಳೆ ಬರುವಾಗ ಕಳೆ ತೆಗಿಸಿ ಕ್ಲೀನ್ ಮಾಡ್ಕೊಂಡ್ಬಿಟ್ರಿ ಭೂಮಿಯನ್ನ. ಹೌದು ಸರ್, ಬಿದ್ದವ್ ಸರ್ ಕಳೆ, ಆದ್ರೆ ನಮ್ಮೆಲ್ಲ ಬೆಳೆ ಮ್ಯಾಕ್ ಬಂದ್ಬಿಟ್ಟಿದ್ವು ಸರ್. ಎಲ್ಲ ಸೂರ್ಯಕಾಂತಿ ಕಟಾಕ್ ಬಂದವ್ ಸರ್, ಅದು ಕಳೆ ಬಂದ್ರೂ ಏನು ಅದಕ್ಕೆ ಸೂರ್ಯಕಾಂತಿ ರಾಶಿ ಆದ್ಮೇಲೆ ಮತ್ ನಾವು ಕಲ್ಟಿವೇಶನ್ ಮಾಡಿಬಿಡ್ತೀವಲ್ ಸರ್, ಅದರಿಂದ ನಮ್ಗೇನ್ ಬಾಧತೆ ಆಗಿಲ್ಲ ಸರ್. ಕೆಲವೊಬ್ರು ಕಳೆ ನಾಶಕ್ಕೂ ಮೊರೆ ಹೋಗ್ಯಾರ ಸರ್, ಕೆಲವೊಬ್ರು ಸಕ್ಸಸ್ ಆಗ್ಯಾರ ಸರ್, ಕೆಲವೊಬ್ರು ಆಗಿಲ್ಲ. ಅದು ಬಿತ್ತಿ 20 ದಿನದಲ್ಲೇ ಅದು ರಿಸಲ್ಟ್ ಚೆನ್ನಾಗಿದೆ ಅಂತ ಸರ್. ತೊಗರಿಗೆ ಕಳೆ ನಾಶಕ ರೈತ ಬಿತ್ತಿ 21 ದಿನದ ಒಳಗಡೆನೆ ಹೊಡಿಬೇಕಂತ ಸರ್. ಕೆಲವೊಬ್ ರೈತರು ಅದು ಕಸ ಎಲ್ಲ ದೊಡ್ಡದಾದ್ಮೇಲೆ ಹೊಡ್ಯಾಕ ಹೋದ್ರಲ್ಲ ಸರ್, ಹಿಂಗಾಗಿ ಸಕ್ಸಸ್ ಆಗ್ಲಿಲ್ಲ, ನಿಯಂತ್ರಣಕ್ಕೆ ಬಂದಿಲ್ಲ ಸರ್ ಅದು. ಹೇಗೆ ಚಂದ್ರಕಾಂತ್ ನಾಡಗೌಡ್ರೆ ತಮ್ದು ತಮ್ಮ ಭಾಗದಲ್ಲಿ ಈ ಸಲ ಒಟ್ಟ ಕೃಷಿ ಚಟುವಟಿಕೆ ತೃಪ್ತಿದಾಯಕ ಇದಾವೆ, ಎಲ್ಲಾ ಬೆಳೆಗಳು ಅತ್ಯಂತ ಚೆನ್ನಾಗಿದಾವ ಅಂತಿರ್ತಾವ? ಹೌದ್ ಸರ್, ಈ ವರ್ಷ ಮುಂಗಾರಿ ಮಾತ್ರ ಸೂರ್ಯಕಾಂತಿ ಬಾಳಿ ಚೆನ್ನಾಗಿದೆ ಸರ್. ಸೆಕೆಂಡ್ ತೊಗರಿನು ಚೆನ್ನಾಗಿದಾವ್ ಸರ್, ಸಜ್ಜಿನೂ ಪರವಾಗಿಲ್ಲ ಸರ್. ಮೂರು ಈಗ ನಮ್ಮಲ್ಲಿ ಮೇನ್ ಕ್ರಾಪ್ ಸರ್. ಈಗ ಮೂರು ಬೆಳೆಗಳು ಚೆನ್ನಾಗಿದಾವ್ ಸರ್. ಹತ್ತಿ ಕೆಲವೊಬ್ರು ಮಾಡಿದಾರೆ ಸರ್, ಒಂದ್ 2-3% ಇದೆ ಸರ್. ತಗ್ಗ ಪ್ರದೇಶಗಳು ಹತ್ತಿ ಕೆಟ್ಟಿದಾವ್ ಸರ್, ಉಳ್ದಂತದ್ದು ನೀರ್ ನಿಂದ್ರಲಾರದಂತ ಹತ್ತಿಗಳು ಚೆನ್ನಾಗಿದಾವ್ ಸರ್. ಒಳ್ಳೇದು ಚಂದ್ರಕಾಂತ್ ನಾಡಗೌಡರೇ, ಒಳ್ಳೆ ರೀತಿಯಿಂದ ಬೆಳೆಗಳು ಬರಲಿ, ಮುಂದಿನ ಒಂದು ಹಿಂಗಾರು ಹಂಗಾಮು ಸಹ ಇದೇ ರೀತಿ ರೈತರಿಗೆ ಆಶಾದಾಯಕವಾಗ್ಲಿ ಅಂತ ಹೇಳೋಣ. ನಿಮ್ಮ ವಿಚಾರ ನಮ್ಮ ರೈತರೊಂದಿಗೆ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ನಮಸ್ಕಾರ. ಇದುವರೆಗೆ ಲಿಂಗಸೂರು ತಾಲೂಕಿನ ಚಿಕ್ಕ ಹೆಸೂರು ಗ್ರಾಮದ ರೈತರಾದ ಚಂದ್ರಕಾಂತ ನಾಡಗೌಡ ಅವರ ಸೂರ್ಯಕಾಂತಿ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. Life is about to change, eh? No more 8 ಗಂಟೆ ನಿದ್ದೆ, no more late night movies, no more parties with friends. ನೀನು ಸರಿಯಾಗಿ ಹೇಳಿದೆ. ಇದರ ಫ್ಯೂಚರ್ ಗಾಗಿ ಇನ್ನು no more holidays, no more shopping, ಮತ್ತೆ no more ದುಂದು ವೆಚ್ಚ. ಆದ್ರೆ ಇದರ ಫ್ಯೂಚರ್ ಆಲ್ರೆಡಿ ಸೆಕ್ಯೂರ್ ಇದ್ದಿದ್ರೆ? ರಿಯಲಿ? ಅದು ಡ್ಯಾಡಿ ಆಗಿದ್ಯಾ? ದೇವದಾಸ್ ಅಲ್ಲ, ಎಲ್ಲವನ್ನೂ ಬಿಡ್ತೀನಿ, ಹಾಲಿಡೇ ಬಿಟ್ಬಿಡ್ತೀನಿ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲವೂ ಆಮೇಲೆ. ಕ್ಯೂಟ್ ನೆಂಟರಿಗಿಂತ ಮೊದಲು LIC. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 14/8/2022 ಅಂತಂದರೆ ರವಿವಾರ 2 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 30, ಕನಿಷ್ಠ 22°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 74, ಕನಿಷ್ಠ 56% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 22 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ರೈತರು ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ರೈತ ಬಾಂಧವರು ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು ಇದರ ಹತೋಟಿಗಾಗಿ ಅಂತರ್ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಿಸಬೇಕು. ಅತಿಯಾಗಿ ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲಿವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಸತತವಾಗಿ ಮಳೆ ಬರುತ್ತಿರುವುದರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ರೈತ ಬಾಂಧವರು ನೋಡ್ಕೋಬೇಕು. ಇನ್ನು ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಿಯೋಬ್ಯಾಕ್ ಸೋಡಿಯಂ 10 ECಗಳ ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ ಎಸ್ಸಿ 5% 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡುವುದು ಉತ್ತಮ. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥಿನಿನೋಲ್ ಕವಚ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ 3-5 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 400 ಮಿಲಿಲೀಟರ್ ಇಮ್ಯಾಜಿಥಫೈರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟನ್ನು ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಕೊಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟಗಳ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಯುನಾಲ್ಫಾಸ್ 25 EC ಅಥವಾ 0.1 ಮಿಲಿಲೀಟರ್ ಸ್ಪೈನೋಸ್ಯಾಡ 45 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟನ್ನು ಬಳಸಬೇಕು. ಇನ್ನು ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಪ್ತಲಿಕ್ ಅಸಿಟಿಕ್ ಆಸಿಡನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಮೆಣಸಿನಕಾಯಿಯಲ್ಲಿ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಹೋರಿಗಳಿಗೆ ಮಳೆಗಾಲದಲ್ಲಿ ಕಸಿ ಮಾಡಿಸಬಾರದು ಮತ್ತು ಬೇಸಿಗೆ ಕಾಲ ಸೂಕ್ತ ಸಮಯ ಆಗಿರುತ್ತದೆ ಹಾಗೂ ಗಾಯದ ನಿರ್ವಹಣೆ ಕೂಡ ಈ ಸಮಯದಲ್ಲಿ ಸುಲಭ ಆಗ್ತಿರ್ತದೆ. ಮಳೆಗಾಲದಲ್ಲಿ ಕರು ಮತ್ತಿತರ ಮರಿಗಳನ್ನು ಮಳೆಯಲ್ಲಿ ನೆನೆಯದಂತೆ ಮತ್ತು ತೀವ್ರ ತರದ ಶೀತಗಾಳಿಗೆ ಒಡ್ಡದಂತೆ ಕಾಪಾಡಬೇಕು. ಬೆಚ್ಚನೆಯ ವಸತಿ ಮತ್ತು ಅಲ್ಪ ಪ್ರಮಾಣದ ಸಮತೋಲನ ಆಹಾರದ ಪೂರೈಕೆ ಮರಣದ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಆಗ್ತದೆ. ಜಾನುವಾರು ಕೊಟ್ಟಿಗೆಗಳು ಎತ್ತರದ ಸ್ಥಳದಲ್ಲಿರಬೇಕು. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಇರಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ ಹೇಗಿದೆ? ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಹಾಗೂ ಕನಿಷ್ಠ ಪ್ರಮಾಣ ಶೇಂಗಾ ಗುಂಗುರಿ 4,029 ರೂಪಾಯಿಯಿಂದ 5,768 ರೂಪಾಯಿಗಳು, ಈರುಳ್ಳಿ 550 ರೂಪಾಯಿಯಿಂದ 1,430 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 1921 ರೂಪಾಯಿಯಿಂದ 1995 ರೂಪಾಯಿಗಳು. ಸೂರ್ಯಕಾಂತಿ 4620 ರೂಪಾಯಿಯಿಂದ 5301 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 5309 ರೂಪಾಯಿಯಿಂದ 7211 ರೂಪಾಯಿಗಳು. ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ರೇಷ್ಮೆ ಕೃಷಿಯಲ್ಲಿ ಮರ ಪದ್ಧತಿ ಅಳವಡಿಸಿಕೊಳ್ಳಿ, ನೀರಿನ ಉಳಿತಾಯ ಮಾಡಿರಿ ಹಾಗೂ ಅಧಿಕ ಸೊಪ್ಪಿನ ಇಳುವರಿ ಪಡೆಯಿರಿ. ಮರ ಪದ್ಧತಿಯಲ್ಲಿ ಬೆಳೆದ ಹಿಪ್ಪು ನೇರಳೆ ಸೊಪ್ಪಿನ ಗುಣಮಟ್ಟ ಹಾಗೂ ಸೊಪ್ಪಿನ ಇಳುವರಿ ಉತ್ತಮವಾಗಿರುತ್ತದೆ. ಈಗ ಕೇಳಿ ಮನೆರಾಳ್ ಗ್ರಾಮದ ನರಸಪ್ಪ ಪವಡೆಪ್ಪ ಪೂಜಾರಿ ಹಾಗೂ ಸಂಗಡಿಗರಿಂದ ರಂಗಗೀತೆಗಳನ್ನು. ನಟಿಸುವೇನಾ ಕಪಟ ನಟನಾ, ನಟಿಸುವೇನಾ ಕಪಟ ನಟನಾ, ಜೀವಾ ಕಿರಣ ಮಾಯೆ ಗುಮಾಯೆ, ಜೀವಾ ಕಿರಣ ಮಾಯೆ ಗುಮಾಯೆ, ನಟಿಸುವೇನಾ ಕಪಟ ನಟನಾ, ನಟಿಸುವೇನಾ ಕಪಟ ನಟನಾ, ಜೀವಾ ಕಿರಣ ಮಾಯೆ ಗುಮಾಯೆ, ಜೀವಾ ಕಿರಣ ಮಾಯೆ ಗುಮಾಯೆ, ನಟಿಸುವೇನಾ ಕಪಟ ನಟನಾ, ನಟಿಸುವೇನಾ. ಕೌರವ ವಂಶದ ಕುಠಾರನಾಗುವೆ, ಕೌರವ ವಂಶದ ಆ ಕೌರವ ವಂಶದ ಕುಠಾರನಾಗುವೆ, ಶಕುನಿ ಎಂಬ ಮೂರಕ್ಷರಗಳು, ಶಕುನಿ ಎಂಬ ಮೂರಕ್ಷರಗಳು ಅಳಿಯದೆ ಉಳಿಯಲಿ ಭಾರತದಲ್ಲಿ, ಅಳಿಯದೆ ಉಳಿಯಲಿ ಭಾರತದಲ್ಲಿ, ನಟಿಸುವೇನಾ ಕಪಟ ನಟನ, ಮರಿಷ ನಿರಿಷ ಸಾಧ ಪಮ ಪಪದ ನಿಧ ನಿಧ ಪಮ ಪದ ಪಮ, ನಟಿಸುವೇನಾ ಕಪಟ ನಟನ, ಮರಿಷ ನಿರಿಷ ಸಾಧ ಪಮ ದ ಪಪದ ನಿಧ ನಿಧ ಪಮ ಪದ ಪಮ, ನಟಿಸುವೇನಾ ಕಪಟ ನಟನ, ನಟಿಸುವೇನಾ ಕಪಟ ನಟನ, ಜೀವಾ ಕಿರಣ ಮಾಯೆ ಗುಮಾಯೆ, ಜೀವಾ ಕಿರಣ ಮಾಯೆ ಗುಮಾಯೆ, ನಟಿಸುವೇನಾ ಕಪಟ ನಟನ. ಕೌರವ ವಂಶದ ಕುಠಾರನಾಗುವೆ, ಕೌರವ ವಂಶದ ಕುಠಾರನಾಗುವೆ, ಶಕುನಿ ಎಂಬ ಮೂರಕ್ಷರಗಳು, ಶಕುನಿ ಎಂಬ ಮೂರಕ್ಷರಗಳು ಅಳಿಯದೆ ಉಳಿಯಲಿ ಭಾರತದಲ್ಲಿ, ಅಳಿಯದೆ ಉಳಿಯಲಿ ಭಾರತದಲ್ಲಿ, ನಟಿಸುವೇನಾ ಕಪಟ ನಟನ ನಟಿಸುವೇನಾ ಕಪಟ ನಟನ ಜೀವ ಕಿರಣ ಮಾಯೆ ಗುಮಾಯೆ ಜೀವ ಕಿರಣ ಮಾಯೆ ಗುಮಾಯೆ ನಟಿಸುವೇನಾ ನಟಿಸುವೇನಾ ನಟಿಸುವೇ ಗಬದನೇ